ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಪದವಿ ಪ್ರವೇಶ ಪ್ರಕ್ರಿಯೆ ಜೊತೆಗೆ ಕೃಷಿ ಶಿಕ್ಷಣದ ಮಹತ್ವ, ಈ ಒಂದು ವಿಚಾರವಾಗಿ ನಮ್ಮ ಕೇಳುಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಯಾವ ರೀತಿ ಒಂದು ಕೃಷಿ ಪದವಿಗೆ ಅಡ್ಮಿಷನ್ಸ್ಗಳು ನಡೀತಾವೆ, ಹೇಗೆ ತಗೋತಾರೆ ಮತ್ತು ಯಾವ ರೀತಿ ಅರ್ಹತೆಗಳು ಇರ್ತವೆ, ಕೃಷಿ ಪದವಿಯನ್ನು ಮುಗಿಸಿದ ಮೇಲೆ ಯಾವ ರೀತಿ ಒಂದು ಉದ್ಯೋಗಾವಕಾಶಗಳಿರ್ಬೋದು, ಏನೇನು ಒಂದು ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ತೊಡಿಕೊಳ್ಬೋದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದಂಥ ಡಾಕ್ಟರ್ ಎಂ ಜಿ ಪಾಟೀಲ್ ಇದ್ದಾರೆ. ಹಾಗೆಯೇ ಕುಲಸಚಿವರಾದಂಥ ಡಾಕ್ಟರ್ ಎಂ ವೀರನಗೌಡರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವಿದ್ಯಾರ್ಥಿಗಳು, ರೈತರು, ನಮ್ಮ ಆಕಾಶವಾಣಿ ದೂರವಾಣಿ ಸಂಖ್ಯೆ 0853222335, ಇನ್ನೊಂದು ಮೊಬೈಲ್ ಸಂಖ್ಯೆ 9449817122, ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ಕೃಷಿ ಪದವಿ ಪ್ರವೇಶ ಯಾವ ರೀತಿ ನಡೀತಿದೆ, ಎಷ್ಟೆಷ್ಟು ಕಾಲೇಜುಗಳಿದ್ದಾವೆ, ಹೇಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಫೀಸ್ ಎಷ್ಟೆಷ್ಟಿದೆ, ಹಲವಾರು ಪ್ರಶ್ನೆಗಳನ್ನು ಈಗಾಗಲೇ ಕೆಇ ವೆಬ್ಸೈಟ್ನಲ್ಲಿ ಆಪ್ಷನ್ ಎಂಟ್ರಿ ಪ್ರಾರಂಭವಾಗಿದೆ, ಈಗಾಗಲೇ ವಿದ್ಯಾರ್ಥಿಗಳು ಯಾವ ಕೋರ್ಸಿಗೆ ಹೋಗಬೇಕು, ಏನು ಮಾಡ್ಬೇಕಂತಕ್ಕಂಥ ಒಂದು ಜಿಜ್ಞಾಸೆಯಲ್ಲಿ ಇದ್ದಾರೆ. ಆ ಒಂದು ಅಂಗವಾಗಿ ಕಾರ್ಯಕ್ರಮ ನಡೀತಾ ಇದೆ. ಕೇಳುಗರು ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡ್ಕೋಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಎಂ ಜಿ ಪಾಟೀಲ್ರಿಗೂ ಮತ್ತು ವೀರನ್ಗೌಡರಿಗೂ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ ಸರ್. ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಡಾಕ್ಟರ್ ಎಂ ಜಿ ಪಾಟೀಲ್ರೇ, ನಮ್ಮ ಕರ್ನಾಟಕದಲ್ಲಿ ಒಟ್ಟು ಕೃಷಿ ಪದವಿ ಕಾಲೇಜುಗಳು ಎಷ್ಟಿದ್ದಾವೆ? ಒಟ್ಟು ಒಂದು ಕರೆ ಇದೆ, ಒಂದು ಕರೆ ನಂತರ ಮಾಡೋಣ. ಹಲೋ, ಹಲೋ, ಆಕಾಶವಾಣಿ ಕೇಳಿ, ಪ್ರಶ್ನೆ ಕೇಳಿ. ಹಲೋ, ಹಲೋ ಕೇಳಿ, ಪ್ರಶ್ನೆ ಕೇಳ್ರಿ. ಬಿಎಸ್ಸಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್? ತಾವ್ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ತಮ್ಮ ಹೆಸರು? ಬಾಲ್ಗೌಡ ಅಂತ ಸರ್, ಜರ್ಮಂಡಿ ಲಿಂತಾರ ಸರ್. ಯಾರು ನಿಮ್ಮ ಮನೇಲಿ ಹುಡುಗರದಾರ ಮಾಡಲಿಕ್ಕೆ ಬಿಎಸ್ಸಿ? ನಮ್ಮ ಹುಡುಗ ಸೈನ್ಸ್ ಮುಗಿಸ್ಯಾಡ್ರಿ ಸರ್. ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿ ಸರ್. ಮಾತಾಡ್ತಾರೆ ಎಂ ಜಿ ಪಾಟೀಲ್ರು, ಬಾಲ್ಗೌಡ ಅಂತ ಕೇಳ್ತಾ ಇದಾರೆ. ಅವ್ರ ಮಗಳು ಸೈನ್ಸ್ ಮುಗಿಸಿದಾಳಂತೆ. ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್ ಮುಗಿಸ್ಬೇಕಾಗ್ತದೆ. ಅದನ್ನು ಮುಗಿಸಿದ ನಂತರ ಈಗೊಂದು ಸಿ ಇ ಟಿ ಪರೀಕ್ಷೆ ಬರೀಬೇಕಾಗ್ತದ್ರಿ. ನಮ್ದು ಸಿ ಇ ಟಿ ರ್ಯಾಂಕಿಂಗ್ ಗೊತ್ತಾಗಲ್ಲ ಸರ್. 34,000 ಇದು ಬಂದದಂತ ಸರ್. ಅಗ್ರಿ ಅಗ್ರಿ 39,000 ಬಂದದಂತ ಸರ್. 39,000. ಓಕೆ, ಈಗ ಇದು ಅಗ್ರಿಕಲ್ಚರ್ ಕೋಟಾ ಅದೇನ್ರಿ? ಕೃಷಿ ಕೋಟಾ? ಕೃಷಿ ಕೋಟಾ ನಾವು ಕೃಷಿಯಲ್ಲಿ ಇವ್ರಿ ಸರ್. ಅದೇ 39,000 ಕೃಷಿ ಕೋಟಾದಲ್ಲಿ ಆಗಿದೆ ನಿಮ್ದು. ಈಗೆಲ್ಲ ಎಲಿಜಿಬಿಲಿಟಿ ಲಿಸ್ಟ್ ಬಿಟ್ಟಾರಲ್ರಿ, ಎಲಿಜಿಬಲ್ ಆಗಿದಾರ ನಿಮ್ ಮಗಳು? ಎಲಿಜಿಬಲ್ ಆಗ್ಯಾರ? ನಮಗೆಲ್ಲ ಅಷ್ಟು ಪಕ್ಕ ಗೊತ್ತಿಲ್ರಿ ಸರ್. ಬಿಟ್ಟಾರ ನೋಡ್ರಿ, ನೀವು ಅಲ್ಲಿ ವೆಬ್ಸೈಟ್ ನೋಡ್ರಿ, ಕೆಇಎ ವೆಬ್ಸೈಟ್. ಅದರಲ್ಲಿ ಈಗ ಆಲ್ರೆಡಿ ಎಲಿಜಿಬಿಲಿಟಿ ಲಿಸ್ಟ್ ಬಿಟ್ಟಿದ್ದಾರೆ. ನಿಮ್ಮ ಹುಡುಗಿ ಎಲಿಜಿಬಲ್ ಆದ್ರೆ ಇನ್ನ ಕೌನ್ಸಿಲಿಂಗ್ ಶುರು ಆಗ್ತದೆ. ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ನೀವು ಮಾಡ್ದಂಗೆ ತಮಗೆ ಸೀಟ್ಗಳ ಅಲಾಟ್ಮೆಂಟ್ ಅದು ಗೊತ್ತಾಕೊಂತ ಹೋಗ್ತದೆ. ಅದ್ರ ಪ್ರಕಾರ ತಾವು ಆಪ್ಷನ್ ಎಂಟ್ರಿಗಳನ್ನ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ರೌಂಡ್ ಆಗ್ತದೆ, ಸೆಕೆಂಡ್ ರೌಂಡ್ ಆಗ್ತದೆ, ಮತ್ತು ಥರ್ಡ್ ರೌಂಡು ಆಗ್ತದೆ. ಒಮ್ಮೊಮ್ಮೆ ಮೂರನೇ ರೌಂಡ್ಗೆ ನಿಲ್ಲಿಸಿದಾಗ ಒಂದು ಓಪನ್ ಕೌನ್ಸಿಲಿಂಗ್ ಕರೀತಾರೆ. ಅದು ಎಲ್ಲ ವಿಶ್ವವಿದ್ಯಾಲಯದ ವತಿಯಿಂದ ಬೆಂಗಳೂರಲ್ಲಿ ನಡೀತದೆ. ಅದು ಕೂಡ ನಾವು ಎಲ್ಲ ವೆಬ್ಸೈಟ್ನಲ್ಲಿ ಬಿಡ್ತೇವೆ ಡೇಟ್ಸು. ಅಲ್ಲಿ ಕೂಡ ಬಂದು ಇಲ್ಲಿ ಎಲ್ಲಿ ಸಿಗದೇ ಇದ್ದಾಗ ಅಲ್ಲಿಗೆ ಬರಬಹುದು. ಅಲ್ಲಿ ಕೂಡ ಕೌನ್ಸಿಲಿಂಗ್ ಮಾಡಿ ಇದೇ ಸಿ ಇ ಟಿ ರ್ಯಾಂಕಿಂಗ್ ಮೇಲೆ ಪ್ರವೇಶ ನೀಡಲಾಗ್ತದೆ. ಸರ್ ಇವತ್ ಮೆಸೇಜ್ ಬಂದ್ರ ಸರ್, ಇದೇ ನಂಬರ್ ಕಾಯಿ 2-3-8 ಡೇಟ್ಗೆ ಕೊಟ್ಟದ ಸರ್ ಕೌನ್ಸಿಲಿಂಗ್ ಯಾವ್ದು ಸರ್? ಮೆಸೇಜ್ ಬಂದದ ಸರ್ ಇವತ್ತು ಫೋನ್ಗೆ. ಓಕೆ, ಕೌನ್ಸಿಲಿಂಗ್ ಇವತ್ತಿಂದ ಆಪ್ಷನ್ ಎಂಟ್ರಿ ಚಾಲು ಆಗಿದ್ರೆ 8 ತಾರೀಕಿಂತನ ಇದೆ. ಈಗ ಮುಂದಿನ್ನು ಇದಾಗೋ ಸಾಧ್ಯತೆ ಇರ್ತವೆ. 8 ತಾರೀಕು ತನ ಅಂತ ಮೆಸೇಜ್ ಬಂದದ್ರಿ ಸರ್. ಬಂದದ್ರಿ? ಆಪ್ಷನ್ ಎಂಟ್ರಿ ಮಾಡ್ಬೇಕ್ರಿ. ಆಪ್ಷನ್ ಎಂಟ್ರಿ ಮಾಡಿದ್ರೆ ಮುಂದ್ ಸೀಟು ಅಲೋಕೇಶನ್ ಮಾಡ್ತಾರೆ. ಅದು ಎಲ್ಲಿ ಕೇಳ್ಬೇಕಂತ ನಮ್ಗನ್ನ ನಾವು ರೈತರು ಸರ್. ಅದಕ್ಕೆ ಎಲ್ಲಿ ಕೇಳ್ಬೇಕು ಅಂದ್ರೆ ವೆಬ್ಸೈಟ್ ನಾಗ ನೋಡ್ಬೇಕಂತ ಸರ್. ಆನ್ಲೈನ್ ವೆಬ್ಸೈಟ್ ಇದೆ ಅಲ್ರಿ, ಕೆ ಎ ವೆಬ್ಸೈಟ್. ಕೆ ಎ ವೆಬ್ಸೈಟ್ ನಿಮ್ ಮಗಳಿಗೆ ಗೊತ್ತಿರತ್ತೆಲ್ಲ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆ ವೆಬ್ಸೈಟ್ ಇರ್ತದೆ, ಅಲ್ಲಿ ನೋಡಬಹುದು. ಮತ್ತೆ ಹಂಗೆ ನಿಮ್ ಮೆಸೇಜ್ಗಳು ಬರ್ತಾ ಇರ್ತಾವ. ಮಾಡ್ರಿ ಬಾಲನಗೌಡ್ರ, ಎಂಟ್ರಿ ಮಾಡ್ರಿ, ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೇಳಿ ನಿಮ್ ಮಗಳಿಗ್ರಿ. 29,000 ಅಂತಂದ್ರೆ ಸ್ವಲ್ಪ ರಿಸರ್ವೇಶನ್ ಅದು ಬರ್ತಾ ಯಾವ್ದಾರು ಎಷ್ಟು ಸರ್? ಸಾಧ್ಯತೆಗಳು ಇದಾವೆ ಏನ್ರಿ? ಸಾಧ್ಯತೆ ಇದಾವೆ, ಸಿಗುವ ಸಾಧ್ಯತೆ ಇರ್ತವೆ, ಪ್ರಯತ್ನ ಮಾಡ್ಬೇಕಷ್ಟೇ. ಒಳ್ಳೇದು. ಡಾಕ್ಟರ್ ಪಾಟೀಲ್ರೆ, ತಾವು ಹೇಳಿದಂಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕೃಷಿ ಮಹಾವಿದ್ಯಾಲಯಗಳಿದ್ದಾವೆ, ಎಷ್ಟು ಸೀಟ್ಗಳಿದ್ದಾವೆ? ಒಟ್ಟು ಕೃಷಿ ಸಂಬಂಧಪಟ್ಟಂಥ 42 ಮಹಾವಿದ್ಯಾಲಯಗಳಿದ್ದಾವೆ. ಅದರಲ್ಲಿ 13 ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಪದವಿಗಳ ಪ್ರವೇಶವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀಡಲಾಗ್ತದೆ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ, ಕಟ್ಟಾಗಿದೆ, ಹೇಳಿ ಸರ್. ಅದರಲ್ಲಿ BSc ಕೃಷಿಗೆ 12 ಮಹಾವಿದ್ಯಾಲಯಗಳಿದ್ದಾವೆ, ತೋಟಗಾರಿಕೆಗೆ 10 ಮಹಾವಿದ್ಯಾಲಯಗಳಿದ್ದಾವೆ, ಮತ್ತು BSc BVSc 5 ಮಹಾವಿದ್ಯಾಲಯಗಳಿದ್ದಾವೆ, ಮತ್ತು BFSc ಅಂದರೆ ಫಿಶರೀಸ್ಗೆ 1 ಮಹಾವಿದ್ಯಾಲಯ ಇದೆ, ಮತ್ತು BTech ಡೈರಿ ಟೆಕ್ನಾಲಜಿ 2 ಮಹಾವಿದ್ಯಾಲಯಗಳಿದ್ದಾವೆ, BTech ಅಗ್ರಿ ಇಂಜಿನಿಯರಿಂಗ್ ಕೃಷಿ ಇಂಜಿನಿಯರಿಂಗ್ಗೆ 2 ಮಹಾವಿದ್ಯಾಲಯಗಳಿದ್ದಾವೆ, BSc ಫಾರೆಸ್ಟ್ರಿಗೆ 2 ಮಹಾವಿದ್ಯಾಲಯ, BSc ಅಗ್ರಿಕಲ್ಚರ್ ಮಾರ್ಕೆಟಿಂಗ್ 2 ಮಹಾವಿದ್ಯಾಲಯಗಳು, ಮತ್ತು ಕಮ್ಯುನಿಟಿ ಸೈನ್ಸ್ BSc ಕಮ್ಯುನಿಟಿ ಸೈನ್ಸ್ಗೆ 1 ಮಹಾವಿದ್ಯಾಲಯ, BSc ಅಗ್ರಿ ಬಯೋಟೆಕ್ಗೆ 1 ಮಹಾವಿದ್ಯಾಲಯ, BTech ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ 2 ಮಹಾವಿದ್ಯಾಲಯಗಳು, BTech ಫುಡ್ ಟೆಕ್ನಾಲಜಿಗೆ 1 ಮಹಾವಿದ್ಯಾಲಯ, BTech ಬಯೋಟೆಕ್ನಾಲಜಿಗೆ 1 ಮಹಾವಿದ್ಯಾಲಯ ಇದೇವೆ. ಹೀಗೆ ಒಟ್ಟು 42 ಮಹಾವಿದ್ಯಾಲಯಗಳು ನಮ್ಮ ಅಂದ್ರೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂತ ಮಹಾವಿದ್ಯಾಲಯ ಕೋರ್ಸ್ಗಳಿಗೆ ಸಂಬಂಧಿಸಿದಂತ ಮಹಾವಿದ್ಯಾಲಯಗಳು 42 ಇದಾವೆ. ಈಗ ಮುಖ್ಯವಾಗಿ ಕೃಷಿ ಪದವಿಗೆ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಕೃಷಿ ಪದವಿಗಳು ಎಷ್ಟು ಸೀಟ್ಗಳಿರ್ತವೆ? ಕೃಷಿ ಪದವಿಗಳಿಗೆ ಒಂದು ಕರೆ ಇದೆ. ಹಲೋ ನಮಸ್ಕಾರ ಸರ್, ನಾನು ಅಂಜನೇಯ ಸರ್ ಒಬ್ಬ. ಹೇಳ್ರಿ ಅಂಜನೇಯ ಅವರೇ. ಮೊನ್ನೆ ಒಬ್ಬ ಬಾಯಿ ರೋಗ ಕಾಲು ರೋಗದ ಔಷಧ ಮಾಡ್ಯಾರ ಸರ್ ಊರಾಗ. ಅಲ್ಲ ಅದು ಇದು ಇವತ್ತು ಬೇರೆ ವಿಷಯ ಇದೆ. ಇನ್ನೊಂದ್ ದಿವಸ ನಾವು 4ನೇ ತಾರೀಕು ಒಂದು ಫೋನಿನ ಕಾರ್ಯಕ್ರಮ ಇದೆ 4ಕ್ಕೆ. ಇದು ಬೇರೆ, ಇದು ವಿದ್ಯಾರ್ಥಿಗಳಿಗೆ BSc ಪದವಿ ಪ್ರವೇಶದ ಬಗ್ಗೆ ಇದೆ. 4ನೇ ತಾರೀಕಿಗೆ ಮಾಡಿ ನೀವು 4ನೇ ತಾರೀಕಿಗೆ. ಒಳ್ಳೇದು, ಧನ್ಯವಾದ ಸರ್. ಹೇಳಿ, ಈಗ ಟೋಟಲ್ BSc ಅಗ್ರಿ ಡಿಗ್ರಿ ಪ್ರೋಗ್ರಾಮ್ ಎಷ್ಟು ಸೀಟ್ಗಳು ಇರ್ತವೆ ಕರ್ನಾಟಕದಲ್ಲಿ? BSc ಅಗ್ರಿಗೆ 2,500 ಸೀಟ್ಗಳು ಇದಾವೆ. 2,500 ಒಟ್ಟು ಕೃಷಿಗೆ ಸಂಬಂಧಪಟ್ಟಂತಹ ಪದವಿಗಳಿಗೆ 5,000 ಸೀಟ್ಗಳಿದಾವೆ. ಅದರಲ್ಲಿ ಕೃಷಿಗೆ 2,500, BVSc 500, BFSc ಒಂದು 30 ಸೀಟ್ಗಳು, ಡೈರಿ ಟೆಕ್ನಾಲಜಿಗೆ 60, ಮತ್ತು BTech ಅಗ್ರಿ ಇಂಜಿನಿಯರಿಂಗ್ಗೆ 150, ಮತ್ತು BSc ಆನರ್ಸ್ ತೋಟಗಾರಿಕೆಗೆ 500 ಸೀಟ್ಗಳು. ಹೀಗೆ ಒಟ್ಟು 5,000 ಸೀಟ್ಗಳು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದಾವೆ. ಡಾಕ್ಟರ್ ವೀರನಗೌಡ್ರೆ, ಈಗ ಪದವಿ ಹೇಳಿದ್ರಿ ಎಲ್ಲ, 5,000 ಸೀಟ್ಗಳು ಲಭ್ಯತೆ ಇದಾವೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ BSc ಕೃಷಿ ತೋಟಗಾರಿಕೆ ವೆಟರ್ನರಿ ಫಿಶರೀಸು ಜೊತೆಗೆ ಡೈರಿ ಟೆಕ್ನಾಲಜಿ ಎಲ್ಲ ಸೇರಿ. ಇಲ್ಲಿ ತಾವು ಕುಲಸಚಿವರಾಗಿ ಫೀಸು ಯಾವ್ಯಾವ ರೀತಿ ಇದೆ ಅಂತಕ್ಕಂಥ, ಏನಾದರೂ BSc ಪದವಿಗೆ ಎಷ್ಟೆಷ್ಟು ಫೀಸ್ ಇರುತ್ತೆ ಅಂತಕ್ಕಂಥ ವಿಚಾರ? ಫೀಸು ಈಗ BSc ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದೇ ಅಲ್ಲ, ಈ ಎಲ್ಲಾನು ನಮ್ಮ ರಾಜ್ಯದಲ್ಲಿರುವ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಏಕರೂಪದ ಫೀ ಸ್ಟ್ರಕ್ಚರ್ ಅನ್ನು ನಾವು ಮಾಡ್ಕೊಂಡಿದ್ದೀವಿ. ಈ ಫೀ ಸ್ಟ್ರಕ್ಚರ್ ಪ್ರಕಾರ ನಮ್ಮದು ನಮ್ಮ ಬೇರೆ ಯಾವುದೇ ಒಂದು ಡಿಗ್ರಿಗಳಿಗೆ ಹೋಲಿಸಿದಾಗ ನಮ್ಮ ಕೃಷಿ ಸಂಬಂಧಪಟ್ಟಂಥ ಒಂದು ಪದವಿಗಳಿಗೆ ಫೀ ಸ್ಟ್ರಕ್ಚರ್ ಭಾಳ ಕಡಿಮೆ ಇದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಈ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ಅವರು ಅಡ್ಮಿಷನ್ ತಗೊಳ್ಳೋ ಟೈಮಲ್ಲಿ ಫೀಸು ಅರೌಂಡ್ 24,000-25,000 ಫೀಸ್ ಅನ್ನು ತುಂಬಬೇಕಾಗ್ತದೆ. ನಂತರದ ಸೆಮಿಸ್ಟರ್ಗಳಲ್ಲಿ ಇನ್ನೂ ಕಡಿಮೆ ಇರುತ್ತೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಒಂದು 24,000-25,000 ತನಕ ಏಕರೂಪದ ಫೀ ಸ್ಟ್ರಕ್ಚರ್ ಇದೆ ಎಲ್ಲ ಕರ್ನಾಟಕದ ಎಲ್ಲಾ ಒಂದು ಮಹಾವಿದ್ಯಾಲಯಗಳಲ್ಲಿ ಸಮವಾದಂತ ಫೀಸ್ ಅಂದ್ರೆ ಎಷ್ಟು ಇಲ್ಲಿ ಕೋರ್ಸ್ ಅವಧಿ ಎಷ್ಟಿರುತ್ತೆ, ಬೇರೆ ಬೇರೆ ಕೋರ್ಸ್ಗಳ ಅವಧಿ ಎಷ್ಟೆಷ್ಟಿರ್ತವೆ, ಇಲ್ಲಿ ಸೆಮಿಸ್ಟರ್ ಅಂತ ಹೇಳಿರ್ತಾವೆ, ಎಷ್ಟು ಸೆಮಿಸ್ಟರ್ಗಳಾಗ್ತವೆ, ಪ್ರತಿ ಸೆಮಿಸ್ಟರ್ ಫೀಸ್ ಕಟ್ಟಬೇಕಾ ಹೇಗಿಲ್ಲ? ಹೌದು, ಈಗ ತಾವು ಕೇಳಿದಂಗೆ ಟೋಟಲಿ 8 ಸೆಮಿಸ್ಟರ್ಗಳಿರ್ತದೆ. ಬಿ ಎಸ್ ಸಿ ಅಗ್ರಿಕಲ್ಚರ್ ಇರ್ಬೋದು, ಬಿ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಎಲ್ಲದಕ್ಕೂ 8 ಸೆಮಿಸ್ಟರ್ಗಳಿರುತ್ತೆ. ಅಂದರೆ 4 ವರ್ಷದಲ್ಲಿ 8 ಸೆಮಿಸ್ಟರ್ ಇರ್ತದೆ. 8 ಸೆಮಿಸ್ಟರ್ ಪ್ರತಿ ಸೆಮಿಸ್ಟರ್ಗೂ ಅವರು ಫೀಸ್ ತುಂಬಬೇಕಾಗ್ತದೆ. ಬೇರೆ ಬೇರೆ ತರಹದ ಫೀಸ್ಗಳನ್ನ ಇಟ್ಕೊಂಡಿರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಯಾವಾಗಲೂ ಫಸ್ಟ್ ಸೆಮಿಸ್ಟರ್ ಅಲ್ಲೇ ಸ್ವಲ್ಪ ಜಾಸ್ತಿ ಇರೋದು, ನಂತರದ ಸೆಮಿಸ್ಟರ್ಗಳಲ್ಲಿ ಅವರು ಕಡಿಮೆ ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಕಡಿಮೆ ತುಂಬುವಂತ ಒಂದು ವ್ಯವಸ್ಥೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಡಾಕ್ಟರ್ ಎಂ ಜಿ ಪಾಟೀಲ್ರೇ, ಬಿ ಎಸ್ ಸಿ ಒಂದು ಕೃಷಿ ಪದವಿಯ ಕೋರ್ಸಿಗೆ ಬಂದಾಗ ಇಲ್ಲಿ ಅರ್ಹತೆಗಳೇನು, ಜೊತೆಗೆ ಯಾವ ರೀತಿ ರ್ಯಾಂಕಿಂಗ್ ಅನ್ನು ಪಡೆದ್ರೆ ಇಲ್ಲಿ ಅಡ್ಮಿಷನ್ಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಇರ್ತಾವಂತಿರ್ತಾವೆ? ಬಿ ಎಸ್ ಸಿ ಅಗ್ರಿ ಪ್ರವೇಶ ಪಡೀಲಿಕ್ಕೆ ನಾವು ಮೊದಲು ಪಿ ಯು ಸಿನ ಇಷ್ಟು ದಿವಸ ಏನಾಗ್ತಿತ್ತು ಅಂದರೆ ಪಿ ಯು ಸಿ ಮಾರ್ಕ್ಸ್ಗಳನ್ನು ಹಿಡಿದುಕೊಂಡು ಪಿ ಸಿ ಎಂ ಬಿ ಮಾರ್ಕ್ಸ್ ಸಿ ಇ ಟಿನವ್ರು ತಗೊಳ್ಳೋದು, ಪಿ ಸಿ ಎಂ ಬಿ ಶೇಕಡಾ 50% ಮತ್ತು ಸಿ ಇ ಟಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಕರ್ನಾಟಕ ಲೆವೆಲ್, ಕರ್ನಾಟಕದಿಗೆ ಇಂಜಿನಿಯರಿಂಗ್ ಅದು ಮಾಡ್ದಂಗೆ ಆ ಒಂದು ಮಾರ್ಕ್ಸನ್ನು 50-50 ತೆಗೆದುಕೊಂಡು ರ್ಯಾಂಕಿಂಗ್ ಮಾಡಿ ಆ ರ್ಯಾಂಕಿಂಗ್ ಮುಖಾಂತರ ಸೀಟ್ಗಳನ್ನು ಹಂಚಲಾಗ್ತದೆ. ಇದು ಒಂದು. ಇನ್ನೊಂದು ಏನಿದೆ ಅಂದರೆ ಕೃಷಿಕರ ಮಕ್ಕಳಿಗೆ ಶೇಕಡಾ 50% ಮತ್ತು ರಿಸರ್ವೇಷನ್ ಅನ್ನು ಮಾಡಿದ್ದಾರೆ. ಮೊದಲು 150 ಸೀಟು ಕೃಷಿಕರ ರೈತರ ಮಕ್ಕಳಿಗೆ, ಮೊದಲು 40 ಈ ವರ್ಷದಿಂದ 50 ಮಾಡಿದ್ದಾರೆ. ಅಲ್ಲಿನೂ ಕೂಡ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ 50% ಒಂದು ಎಕ್ಸಾಮ್ ಪ್ರಾಕ್ಟಿಕಲ್ ಟೆಸ್ಟ್ ಅನ್ನ ಮಾಡ್ತಿದ್ರು, ಮಾಡಿ ಶೇಕಡಾ 50% ಅದು ತಗೊಂಡು 25% ECMB ಮಾರ್ಕ್ಸ್ ತಗೊಂಡು 25% CET ತಗೊಂಡು ರ್ಯಾಂಕಿಂಗ್ ಮಾಡಿ ಹಂಚಿಕೆ ಮಾಡಲಾಗ್ತಿತ್ತು. ಆದರೆ ಈ ವರ್ಷ ಕೋವಿಡ್ ಒಂದು ಇರೋ ಸಂಬಂಧ ಅವ್ರು ಏನ್ ಮಾಡಿದ್ದಾರೆ, ಸಿಇಟಿ ಅಷ್ಟೇ ರ್ಯಾಂಕಿಂಗ್ ತಗೊಂಡಿದ್ದಾರೆ. ಅಂದ್ರೆ ಸಿಇಟಿ ಪರೀಕ್ಷೆಯಲ್ಲಿ ಬಂದಂತ ಮಾರ್ಕ್ಸ್ಗಳನ್ನು ಮಾತ್ರ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ರ್ಯಾಂಕಿಂಗ್ ಮಾಡಿ ಆ ರ್ಯಾಂಕಿಂಗ್ ಮುಖಾಂತರನೇ ಸೀಟ್ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ. ಏನಾದರೂ ಹೋದ ವರ್ಷದ ಉದಾಹರಣೆಗಳನ್ನು ಹೇಳ್ತೀರಾ? ಹೋದ ವರ್ಷ ಈಗ ಎಸ್ ಸಿ ಎಸ್ ಟಿ ಜನರಲ್ ಮೆರಿಟು ಯಾವ್ಯಾವ ರ್ಯಾಂಕ್ಗಳಿಗೆ ನಿಂತಿದೆ ಅಡ್ಮಿಷನ್ನು ಬಿ ಎಸ್ ಸಿ ಅಗ್ರಿ ಪದವಿ ಅಂತ ಏನಾದರೂ ಮಾಹಿತಿ ಇದೆಯಾ ತಮ್ಮ ಹತ್ರ? ಇದು ನಾವು ಸಾಮಾನ್ಯವಾಗಿ ಫಸ್ಟ್ ಸೆಕೆಂಡ್ ರೌಂಡಲ್ಲಿ ಒಂದು ಸ್ವಲ್ಪ 10,000-15,000 ನಿಂತಿರ್ತದೆ. ಅದರಲ್ಲೂ ಸ್ವಲ್ಪ ಎಸ್ ಸಿ ಎಸ್ ಟಿ ಅಂತಂದ್ರೆ ಇನ್ನೊಂದು 5,000 ಜಾಸ್ತಿ ಇರ್ತದೆ. ಒಂದು 20 ಎಸ್ ಸಿ ಎಸ್ ಟಿ ಬೇರೆ ಕೆಟಗರಿಗೆ ಇರ್ತದೆ. ಮತ್ತೆ ಅವರು ಸಿಇಟಿನವರು 3 ರೌಂಡ್ ಮಾಡಿದ್ರು ಲಾಸ್ಟ್ ಟೈಮ್. 3 ರೌಂಡ್ ಮಾಡಿದ್ಮೇಲೆ ಆ ನಂತರ ನಿಮ್ಮ ವಿಶ್ವವಿದ್ಯಾಲಯದವರೇ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾವು ಕಾಮನ್ ಆಗಿ ಬೆಂಗಳೂರು ವಿಶ್ವವಿದ್ಯಾಲಯದವರು ಎಲ್ಲ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪರವಾಗಿ ಅವರು ಅಲ್ಲಿ ಓಪನ್ ಕೌನ್ಸಿಲಿಂಗ್ ಮಾಡಿದ್ರು. ನಾವು ಕೂಡ ಅಲ್ಲಿ ಹೋಗಿದ್ವಿ. ಅಲ್ಲಿ ಒಂದು ಜನರಲ್ಗೆನೆ 25,000 ರ್ಯಾಂಕ್ ಇದ್ದವರಿಗೆ ಸೀಟನ್ನು, ಅಂದ್ರೆ ಉಳಿದಂತ ಸೀಟ್ಗಳು ಮಾಪ್ಅಪ್ ರೌಂಡ್ ಅಂತಾರಲ್ಲ, ಮಾಪ್ಅಪ್ ರೌಂಡ್ ಟೈಪ್ ಇತ್ತದು. ಬೇರೆ ಬೇರೆ ಪ್ರವೇಶ ಪಡೆದವರು ಬರಬಾರ್ದು ಅಂತ ಹೇಳಿದ್ರು. ಆದಾಗ್ಯೂ ಕೂಡ ಆಮೇಲೆ ಅವರಿಗೂ ಕೂಡ ಒಂದು ಅವಕಾಶವನ್ನು ನೀಡಿದಾಗ ಬೇರೆ ಕಡೆಗೆ ಇಂಜಿನಿಯರಿಂಗ್ ಪ್ರವೇಶ ಸಿಕ್ಕರೂ ಕೂಡ ಬಿ ಎಸ್ ಸಿ ಕೃಷಿಗೆ ಇಷ್ಟ ಇದ್ದವರು ಬಂದು ಜಾಯಿನ್ ಆಗಿದ್ದಾರೆ. ಅಲ್ಲಿ ಕೊಟ್ಟೆ ಬಿ ಎಸ್ ಸಿ ಕೃಷಿ ಇರ್ಬೋದು, ಬಿ ಟೆಕ್ ಅಗ್ರಿ ಇಂಜಿನಿಯರಿಂಗ್ ಮತ್ತೆ ಹಾರ್ಟಿಕಲ್ಚರ್ ಇವೆಲ್ಲೋ ವೆಟರ್ನರಿ ಒಂದು ಹೊರತುಪಡಿಸಿ ನಾವು ಈ ಉಳಿದ ಕೃಷಿ ಸಂಬಂಧಪಟ್ಟಂತಹ ಪದವಿಗೆ ನಾವು ಓಪನ್ ಕೌನ್ಸಿಲಿಂಗ್ ಮಾಡಿದಾಗ 25,000 ಸಿಕ್ಕಿದೆ. ಡಾಕ್ಟರ್ ವೀರನ್ಗೌಡ್ರೆ, ಈಗ ಬಿ ಟೆಕ್ ಪದವಿಗೆ ಬಂದಾಗ, ಬಿ ಎಸ್ ಸಿ ಕೃಷಿ ಹಾನರ್ಸ್ ಅಂತ ಹೇಳ್ತೀವಿ ನಾವು, ಬಿ ಟೆಕ್ ಪದವಿಗೆ ಬಂದಾಗ ಕರ್ನಾಟಕದಲ್ಲಿ ಎಷ್ಟು ಕಾಲೇಜ್ ಇದಾವೆ, ಇಲ್ಲಿ ಯಾವ ರೀತಿ ಇದಾಗತ್ತಂತೀರಿ ಬಿ ಟೆಕ್ ಪದವಿ? ಈಗ ಬಿ ಟೆಕ್ ಪದವಿಗೂ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ಥರನೇ ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಇರ್ತದೆ. ಬಿ ಟೆಕ್ ಪದವಿ ನಮ್ಮ ಕರ್ನಾಟಕದಲ್ಲಿ 2 ಕಾಲೇಜ್ಗಳಲ್ಲಿ ಮಾತ್ರ ನೀಡಲಾಗ್ತದೆ. ಒಂದು ಕಾಲೇಜು ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂಥ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಇದೆ. ಇನ್ನೊಂದು ಕಾಲೇಜು ಜಿ ಕೆ ವಿ ಕೆ ಬೆಂಗಳೂರಿನಲ್ಲಿ, ಯು ಎಸ್ ಬೆಂಗಳೂರು ಅದರ ಅಡಿಯಲ್ಲಿ ಬರುವಂಥ ಜಿ ಕೆ ವಿ ಕೆ ಬೆಂಗಳೂರಿನಲ್ಲಿ ಒಂದು ಕೃಷಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಈ 2 ಕಾಲೇಜ್ಗಳಲ್ಲಿ ಮಾತ್ರ ನಮ್ಮ ರಾಜ್ಯದಲ್ಲಿ ಕೃಷಿ ಇಂಜಿನಿಯರಿಂಗ್ ಅಥವಾ ಬಿ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಪದವಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಅಂದರೆ ಎಷ್ಟು ಇಂಟೇಕ್ ಆಗುತ್ತೆ ಸ್ಟೂಡೆಂಟ್ಗಳ 2 ಕಾಲೇಜ್ ಸೇರಿ? ಅದೇ, ಈಗ 2 ಕಾಲೇಜ್ ಸೇರಿ ಅರೌಂಡ್ 130-150 ತನಕ ಇಂಟೇಕ್ ಇರುತ್ತೆ. ಈ ಇಂಟೇಕ್ನಲ್ಲಿ ಮತ್ತೆ ಇದರಲ್ಲಿ ಬೇರೆ ಬೇರೆ ತರಹದ ನಾವು ಅಡ್ಮಿಷನ್ಸ್ ಅನ್ನು ಸ್ಟೂಡೆಂಟ್ಸ್ ಇಂಟೇಕ್ ಅನ್ನು ತಗೊಳ್ತಾ ಇದ್ದೀವಿ. ಈಗ ನಮ್ಮ ಉದಾಹರಣೆಗೆ ನಮ್ಮ ರಾಯಚೂರು ಕೃಷಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹೇಳಬೇಕು ಅಂದ್ರೆ 65 ಸೀಟ್ಗಳನ್ನು ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಸಿಇಟಿ ಎಕ್ಸಾಮ್ ರ್ಯಾಂಕಿಂಗ್ ಮೇಲೆ ಅವ್ರನ್ನ ತಗೊಳ್ತಾ ಇದೀವಿ. 65 ಅದ್ರ ಜೊತೆಗೆ 15% ಸೀಟ್ಗಳನ್ನ ನಾವು ICAR ಎಕ್ಸಾಮ್ ಕೊಟ್ಟಿರುವಂತ ICAR ಕೋಟಾದಲ್ಲಿ 15% ಸೀಟ್ಗಳನ್ನ ನಾವು ಫಿಲ್ಅಪ್ ಮಾಡ್ತೇವೆ. ಅವ್ರ ಜೊತೆಗೆ ಇನ್ನೂ ಒಂದು 15%ನಷ್ಟು ನಾವು NRI ಕೋಟಾ ಮುಖಾಂತರ ಕೂಡ ಮಾಡ್ತೇವೆ. ಜೊತೆಗೆ ಲ್ಯಾಟರಲ್ ಎಂಟ್ರಿ ಅಂತ ಅಲ್ಲಿ ಒಂದು 3-4 ಸೀಟ್ಗಳು ಪ್ರತಿ ವರ್ಷ ಇರುತ್ತೆ. ಅಂದ್ರೆ ಡಿಪ್ಲೊಮಾ ಮಾಡ್ಕೊಂಡಿರೋರು, ಡಿಪ್ಲೊಮಾ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡ್ಕೊಂಡಿರೋರಿಗೆ ಅಲ್ಲಿ ಒಂದು 3-4 ಜನರನ್ನ ನಾವು ಆ ಲ್ಯಾಟರಲ್ ಎಂಟ್ರಿ ಕೋಟಾದಲ್ಲಿ ಕೂಡ ಬಿಟೆಕ್ ಅಲ್ಲಿ ತಗೊಳ್ತಾ ಇದೀವಿ. ಇದರ ಇಲ್ಲಿ ನಮ್ಮ ರಾಜ್ಯದ ಎರಡು ಕಾಲೇಜ್ಗಳಲ್ಲಿ ಇದೇ ಪದ್ಧತಿಯನ್ನು ನಾವು ಅನುಸರಿಸಿಕೊಂಡು ಹೋಗ್ತಾ ಇದ್ದೇವೆ. ಡಾಕ್ಟರ್ ಪಾಟೀಲ್ರೇ, ಮುಖ್ಯವಾಗಿ ಕೃಷಿ ಪದವಿಯ ಅವಧಿ ಎಷ್ಟು ವರ್ಷ ಇರುತ್ತದೆ, ಜೊತೆಗೆ ಇಲ್ಲಿ ನಿಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲೆಲ್ಲಿ ಮಹಾವಿದ್ಯಾಲಯಗಳಿದ್ದಾವೆ ರಾಯಚೂರಿನಲ್ಲಿ, ರಾಯಚೂರು ಜಿಲ್ಲೆಯಲ್ಲಿರ್ಬೋದು, ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ? ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು 4 ಕೃಷಿ ಮಹಾವಿದ್ಯಾಲಯಗಳಿವೆ. ಅಂದರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಆಧೀನದಲ್ಲಿ 4 ಕೃಷಿ ಮಹಾವಿದ್ಯಾಲಯಗಳಿವೆ. ಒಂದು ರಾಯಚೂರಿನಲ್ಲಿ ಮುಖ್ಯ ಆವರಣದಲ್ಲಿ ಒಂದು ಕೃಷಿ ಮಹಾವಿದ್ಯಾಲಯ, ಇನ್ನೊಂದು ಕಲಬುರಗಿಯಲ್ಲಿದೆ, ಭೀಮರಾಯನಗುಡಿಯಲ್ಲಿದೆ. ಈ ಹೋದ ವರ್ಷದಿಂದ ನಾವು ಗಂಗಾವತಿನಲ್ಲೂ ಕೂಡ ಒಂದು ಮಹಾವಿದ್ಯಾಲಯನ ಪ್ರಾರಂಭ ಮಾಡಿದ್ವಿ. ಈಗ ಒಟ್ಟ 4 ಕೃಷಿ ಮಹಾವಿದ್ಯಾಲಯಗಳನ್ನು ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ರಾಯಚೂರು ಆಧೀನದಲ್ಲಿ ಬರುವಂತಹ ಮಹಾವಿದ್ಯಾಲಯಗಳು. ಬೇರೆ ಅಂದ್ರೆ ಬಿಟೆಕ್ ಬಿಟ್ರೆ ಮತ್ತೆ ಇವು 4 ಮಹಾವಿದ್ಯಾಲಯಗಳು, ಬಿಟೆಕ್ ಒಂದು ಮಹಾವಿದ್ಯಾಲಯ, ಬಿಟೆಕ್ ಒಂದು, ಒಟ್ಟು 5 ಮಹಾವಿದ್ಯಾಲಯಗಳು. ಬೇರೆ ಈಗ ವೆಟರ್ನರಿ ಬಂದ್ರೆ ಎಲ್ಲೆಲ್ಲದಾವೆ ವೆಟರ್ನರಿ ಒಂದು ಕಾಲೇಜುಗಳು? ವೆಟರ್ನರಿ ಕಾಲೇಜುಗಳು ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹೇಳೋದಾದರೆ ಬೀದರ್ನಲ್ಲಿ ಒಂದು ವೆಟರ್ನರಿ ಮಹಾವಿದ್ಯಾಲಯ ಇದೆ. ಆನಂತರ ಮತ್ತು ಡೈರಿ ಟೆಕ್ನಾಲಜಿ ಒಂದು ಮಹಾವಿದ್ಯಾಲಯ ಕಲಬುರಗಿಯಲ್ಲಿದೆ. ಇನ್ನು ತೋಟಗಾರಿಕೆ ಮಹಾವಿದ್ಯಾಲಯಗಳು ಕೂಡ ನಮ್ಮ ಒಂದು ಈ ಕಲ್ಯಾಣ ಕರ್ನಾಟಕದಲ್ಲಿವೆ. ಒಂದು ಬೀದರ್ನಲ್ಲಿದೆ, ಇನ್ನೊಂದು ಮುನಿರಾಬಾದ್. ಈ ಒಟ್ಟು 2 ತೋಟಗಾರಿಕೆ ಮಹಾವಿದ್ಯಾಲಯಗಳು, ಈ 2 ವೆಟರ್ನರಿಗೆ ಸಂಬಂಧಪಟ್ಟಂತಹ ಮಹಾವಿದ್ಯಾಲಯಗಳು, 4 ಕೃಷಿಗೆ ಸಂಬಂಧಪಟ್ಟಂತಹ ಮಹಾವಿದ್ಯಾಲಯ, 1 ಬಿಟೆಕ್ ಅಗ್ರಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂತಹ ಮಹಾವಿದ್ಯಾಲಯಗಳು ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ. ಈಗ ನೋಡ್ರಿ, ರ್ಯಾಂಕಿಂಗ್ಗಳನ್ನು ನೋಡ್ತಾರೆ ಟಾಪ್ ಕಾಲೇಜ್ಗಳಂತ, ಯಾವುದೇ ಒಂದು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಹೋಗುವ ಹೊತ್ತಿನಾಗ ವಿದ್ಯಾರ್ಥಿಗಳು ಟಾಪ್ ಕಾಲೇಜ್ ಯಾವಂತ ನೋಡ್ತಿರ್ತಾರೆ. ಆ ಥರ ನಾವು ಕೃಷಿ ಪದವಿಗೆ ಬಂದಾಗ ಹೇಗೆ ನಿಮ್ಮಲ್ಲಿ ಗ್ರೇಡಿಂಗ್ ಇದೆಯಾ, ಕಾಲೇಜುಗಳು ಮಹಾವಿದ್ಯಾಲಯಗಳು ಟಾಪ್ 1 ಟಾಪ್ 2 ಟಾಪ್ 3 ಅಂತೇಳಿ, ಆ ಥರ ಇದೆ ಗ್ರೇಡಿಂಗ್? ಇದೆ ನಮ್ಮ ಒಂದು ಈ ಒಂದು ಕರ್ನಾಟಕದಲ್ಲಿ ಹೇಳೋದಾದ್ರೆ ಗ್ರೇಡಿಂಗ್ ಮೊದಲು ಕೃಷಿ ಮಹಾವಿದ್ಯಾಲಯ ಬೆಂಗಳೂರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಆ ನಂತರ ಧಾರವಾಡಕ್ಕೆ ಬರ್ತದೆ, ಆಮೇಲೆ ರಾಯಚೂರಿಗೂ ಬರ್ತದೆ. ಆ ನಂತರದಲ್ಲಿ ಆಯಾ ಮಹಾವಿದ್ಯಾಲಯ ವಿಶ್ವವಿದ್ಯಾಲಯಗಳಲ್ಲಿ ಇದಾವೆ, ಮಂಡ್ಯನಲ್ಲಿದೆ, ಅಲ್ಲಿ ಹೋಗ್ತದೆ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಕೇಳಿ, ಪ್ರಶ್ನೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ಮಟ್ಟಟಾಲಿಂದ ಸರ್ ನಾನು ಮಾತಾಡೋದು. ಕೇಳ್ರಿ ಸರ್. ಮಯೂರ್ ಅಂತ ನನ್ನ ಮಗ, ಒಂದು ಸಿಇಟಿ ಪಾಸ್ ಆಗ್ಯಾನ ಸರ್. ನಿಮ್ಮ ಮಗ ಸಿಇಟಿ ಪಾಸ್ ಆಗ್ಯಾನ ಕಾಕಿನಲ್ಲಿ ಅಂತ? ಎಂಟು ಸಾವಿರ ನೀಟ್ ನಾಗ ಇದು ರ್ಯಾಂಕಿಂಗ್ ಬಂದ ಸರ್. ನೀಟ್ ರ್ಯಾಂಕಿಂಗ್? ಸಿಇಟಿ ಸರ್. ವೆಟರ್ನರಿ ಪ್ರಯತ್ನ ಮಾಡ್ಬೇಕ್ರಿ, ವೆಟರ್ನರಿ ಚಾನ್ಸಸ್ ಇದೆ, ನೀವು ಪ್ರಯತ್ನ ಮಾಡಿ. BSc ಕೃಷಿ ಅಂತೂ ಸಿಗ್ತದೆ, BSc ಅಂತೂ ಸಿಗತ್ತೆ ವೆಟರ್ನರಿ ಸಿಗ್ಲಿಕ್ಕಂದ್ರು. ಏನ್ರಿ ತಮ್ದು ಏನ್ ಮತ್ತೆ ರಿಸರ್ವೇಶನ್ ಅದು ಬರ್ತತ ಎಚ್ ಕೆ? ಓಬಿಸಿನಾ? ಪ್ರಯತ್ನ ಮಾಡಿ ಸಿಗಬಹುದು, ಯಾಕಂದ್ರೆ ವೆಟರ್ನರಿಗೆ ಕಾಲೇಜ್ಗಳು ಬಹಳ ಕಡಿಮೆ ಇದಾವೆ, ಕಾಂಪಿಟೇಷನ್ ಬಹಳ ಇರ್ತತ. ಆಮೇಲೆ ನಿಮಗೆ ಅಗ್ರಿ ಸಿಗತ್ತೆ, ಅಗ್ರಿ BSc ಅಗ್ರಿ ಕೃಷಿ ಪದವಿ ಒಳ್ಳೇದು. ಮುಂದಿನ ಕರೆ. ಹಲೋ ಹಲೋ ನಮಸ್ಕಾರ, ಹೇಳಿ, ತಮ್ಮ ಹೆಸರು ಎಲ್ಲಿಂದ ರೀ? ನಾವು ಇಲ್ಲಿ ಈಗ ಶಿವಾರ ತಾಲೂಕ್ ಕಲಮಗೆರೆಯಿಂದ. ಕೇಳ್ರಿ ಕ್ವಶನ್ ಸರ್. ಪ್ರಶ್ನೆ ಕೇಳ್ರಿ. ಪ್ರಶ್ನೆ ಏನಂದ್ರಿ ಸರ್, ನಮ್ಮ ಬ್ರದರ್ ಒಬ್ಬರದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೈತೆ ಸರ್. ಈಗ ಬಿಟೆಕ್ ಮಾಡಕ್ ಬಿಟೆಕ್ ಅಗ್ರಿ ಮಾಡಕ್ ಬರ್ತಾನ ಸರ್. ಇಂಜಿನಿಯರಿಂಗ್ ಮುಗಿಸಿದಾರ? ಹಾ, ಇಂಜಿನಿಯರಿಂಗ್ ಮುಗಿಸಿದಾರೆ ಸರ್. ಇಂಜಿನಿಯರಿಂಗ್ ಯಾವ ಬ್ರಾಂಚ್ ಅಲ್ಲಿ ಮಾಡಿದಾರ ಅವರು? ಈಗ ಹೆಂಗಿದೆ ಅಂದ್ರೆ ನಮ್ಮಲ್ಲಿ ಪ್ರವೇಶ ತಗೊಳ್ಳೋದು ಪಿ ಯು ಸಿ ಮೇಲೆ. ಈ ಇಂಜಿನಿಯರಿಂಗ್ ಮುಗಿಸಿದಾರ ಅಂತ ಹೇಳಿ ಅದರಿಂದ ಏನ್ ಪ್ರವೇಶ ಇಲ್ಲ ನಮ್ಮಲ್ಲಿ. ಈಗ ಪಿ ಯು ಸಿ ಮಾರ್ಕ್ಸ್ ಮೇಲೇನೆ ನಾವು ಅದು ಸಿಇಟಿ ಎಕ್ಸಾಮ್ ಬರ್ದಿರ್ಬೇಕು. ಸಿಇಟಿ ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಪ್ರವೇಶ ತಗೊಳ್ಳುವಂತ ಚಾನ್ಸಸ್ ಇಲ್ಲ. ಸೊ ಆಮೇಲೆ ಇಂಜಿನಿಯರಿಂಗ್ ಮಾಡಿ ಮತ್ತೆ ಈ ಕಡೆ ಪಿ ಯು ಸಿಯಿಂದ ಬರೋದು ಅಂತ ಒಳ್ಳೆಯ ಒಂದು ಇದು ಅಲ್ಲ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ. ಹೌದು ಸರ್, ನಮ್ಗೆ ಮತ್ತೆ ಇದಲ್ಲ ಅಲ್ರಿ, ಇಲ್ಲಿ ಬಿಟೆಕ್ ಡೈರೆಕ್ಟ್ ಇಂಜಿನಿಯರಿಂಗ್ ಮುಗಿದಲ್ಲ ಬಿಟೆಕ್ ಸಿಗ್ತದೆ ಅಂತ. ಲ್ಯಾಟರಲ್ ಎಂಟ್ರಿ ಅಥವಾ ಪ್ಯಾರಲಲ್ ಎಂಟ್ರಿ ಅಂತ ಆತರ ಕೇಳ್ತಿದ್ದಾರೆ? ಇಲ್ಲ ಇಲ್ಲ, ಆತರ ಇಲ್ಲ. ನಮ್ಗೆ ಬಿಟೆಕ್ ಅದು ಮಾಡಿರೋ ಅದು ಕೋರ್ಸೇ ಬೇರೆ, ನೀವು ಎಲೆಕ್ಟ್ರಾನಿಕ್ಸ್ ಅದನ್ನು ಮಾಡಿದ್ದಿದೆ. ಆಮೇಲೆ ಇಲ್ಲಿ ಬರ್ಬೇಕಾದ್ರೆ ಪಿ ಯು ಸಿನೇ ಮಾನದಂಡ ನಮಗೆ. ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್, ಅದನ್ನು ಸೈನ್ಸ್ ಪಿ ಸಿ ಎಂ ಬಿ ಆಗಿದ್ರೆ ಮಾತ್ರ ನಮ್ಮಲ್ಲಿ ಮಾಡ್ಯಾರ ಸರ್. ಆಮೇಲೆ ನಾವು ಇವ್ರ ತಂದೆಯವ್ರು ಕೂಡ ಅಗ್ರಿಕಲ್ಚರ್ ಸರ್, ಕೃಷಿ ಇದು ಮಾಡ್ಕೊಂಡಿದ್ರು ಸರ್. ಅಲ್ಲ ಮಾಡ್ರಿ, ಈಗ ಏನದ ನೀವು ಮತ್ತೆ 4 ವರ್ಷ ವಾಪಸ್ ಹಿಂದಕ್ಕೆ ಬರಬೇಕಾಗ್ತದೆ. ನೀವು ಪಿ ಯು ಸಿ ಮೇಲೆ ಇಲ್ಲಿ ಪಿ ಯು ಸಿ ಮೇಲೆ ಆಗ್ತದೆ, ಅದು ಸಿಇಟಿ ಅಟೆಂಡ್ ಆಗಿರಬೇಕು, ಸಿಇಟಿ ಎಕ್ಸಾಮ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದು ಡಾಕ್ಟರ್ ಪಟ್ಲರಿ. ಮುಖ್ಯವಾಗಿ ಇಲ್ಲಿ ಕ್ಯಾಟಗರಿ ಆಫ್ ಸೀಟ್ಗಳು ಹೇಗೆ ಬೇರೆ ಬೇರೆ ಕ್ಯಾಟಗರಿ ಸೀಟ್ಗಳು ಇರ್ತವೆ. ಬಿ ಎಸ್ ಸಿ ಕೃಷಿಯಲ್ಲಿ ಈಗ ಒಂದು ಕರೆ ಇದೆ, ಮುಂದಿನ ಕರೆ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನಾವು ಬೀದರಿಂದ ಮಾತಾಡ್ತಾ ಇರೋದು, ಪಾಂಡುರಂಗ್ ಪಾಟೀಲ್ ಅಂತ. ಕೇಳ್ರಿ, ಕೇಳ್ರಿ ಪಾಂಡುರಂಗ್ ಅವ್ರೆ. ನಮಸ್ಕಾರ ಸರ್. ನಮಸ್ಕಾರ, ಕೇಳ್ರಿ, ಪ್ರಶ್ನೆ ಕೇಳ್ರಿ ಸರ್. ಸರ್, ಈಗ ನಮ್ಮ ಹುಡುಗಂದ ಮನ್ ಕೆ ಸಿಟಿ ಬರ್ದಾಗ ಅವ್ರದ್ದು 13,000 ಚಿಲ್ಲರ್ ಇದೆ ಸರ್ ಅವ್ರ ರ್ಯಾಂಕಿಂಗ್ ಅಗ್ರಿಯಲ್ಲಿ. ಮತ್ತ ಕೃಷಿ ಕೋಟನ ಇದೆ, 371 ಇದೆ, ಹಡಬಿನಲ್ಲಿ ಬರ್ತೇವೆ ಸರ್. ಸೊ ಅದು ಬಿ ಎಸ್ ಸಿ ಅಗ್ರಿ ಸಿಗೋ ಚಾನ್ಸಸ್ ಇದೆ ಏನು ಹೆಂಗೆ ಸರ್ ಕೇಳ್ಬೇಕಂತ ಫೋನಿದ್ವಿ. ಸಿಗುತ್ತೀ, ಬಿ ಎಸ್ ಸಿ ಅಗ್ರಿ ಸಿಗುತ್ತೆ. ಓಕೆ ಓಕೆ ಸರ್, ಓಕೆ ಸರ್, ಸಿಗತ್ರಿ. ಧನ್ಯವಾದ ತಮಗೆ ಕರೆ ಮಾಡಿದ್ದಕ್ಕೆ. ಈಗ ಬೇರೆ ಬೇರೆ ಸೀಟ್ಗಳು ನೋಡಿ ಸರ್, ಈಗ ಹೈದರಾಬಾದ್ ಕರ್ನಾಟಕ ಕೋಟಾ ಅಂತ ಸೀಟ್ಗಳು ಬರ್ತವೆ, ಎನ್ ಆರ್ ಐ ಕೋಟಾ ಅಂತ ಹೇಳ್ತಿರ್ತೀರಿ, ಏನು ಸ್ವಲ್ಪ ಹೇಳ್ತೀರಿ ಬೇರೆ ಬೇರೆ ಕ್ಯಾಟಗರಿ ಆಫ್ ಸೀಟ್ಸ್ ಯಾವ್ಯಾವ ಬರ್ತವೆ ಬಿ ಎಸ್ ಸಿ ಅಗ್ರಿಯಲ್ಲಿ? ಈಗ ಬಿ ಎಸ್ ಸಿ ಅಗ್ರಿನಲ್ಲಿ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ 70% ರಿಸರ್ವೇಷನ್, 75% ರಿಸರ್ವೇಷನ್ ಇದೆ, 25% ಜನರಲ್ ಇರುತ್ತೆ. ಆಮೇಲೆ ಎನ್ ಆರ್ ಐನಲ್ಲಿ 15% ಇದೆ, ಅದನ್ನು 15% ಅಲ್ಲಿ ಎನ್ ಆರ್ ಐನಲ್ಲಿ ನಾವು ತಗೊಳ್ತೀವಿ. ಇದು ಪ್ಯೂರ್ ಇಲ್ಲಿ ಏನು ನಾವು ಇಲ್ಲಿ ನಮ್ಮ ಆಯಾ ವಿಶ್ವವಿದ್ಯಾನಿಲಯದಿಂದನೇ ಇದು ಪ್ರವೇಶನ ಪಡಿಬೇಕಾಗ್ತದೆ. ಆಮೇಲೆ ಲ್ಯಾಟ್ರಲ್ ಎಂಟ್ರಿ 5% ಇದೆ. ಅಗ್ರಿ ಡಿಪ್ಲೊಮಾ ಮಾಡಿದವರಿಗೆ ಬಿಟೆಕ್, ಇದು ನಮ್ಮ ಅಗ್ರಿ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದವರಿಗೆ ಬಿಟೆಕ್ಗೆ ಒಂದು ಕರೆ ಇದೆ. ಹಲೋ, ಹಲೋ, ಹಲೋ, ಹೇಳಿ ಸರ್. ಅದ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತೀರಿ, ಡಿಪ್ಲೊಮಾ ಅಗ್ರಿಕಲ್ಚರ್ ಆದವರಿಗೆ, ಡಿಪ್ಲೊಮಾ ಅಗ್ರಿ ಮಾಡೋರಿಗೆ ಬಿ ಎಸ್ ಸಿ ಅಗ್ರಿಗೆ, ಡಿಪ್ಲೊಮಾ ಅಗ್ರಿ ಇಂಜಿನಿಯರಿಂಗ್ ಮಾಡಿದವರಿಗೆ ಮತ್ತೆ ಬಿಟೆಕ್ ಅಗ್ರಿ ಇಂಜಿನಿಯರಿಂಗ್ಗೆ 5% ಶೇಕಡ 5% ನಾವು ಏನ ಪ್ರವೇಶವನ್ನು ನೀಡ್ತೀವಿ. ಇವು ಬೇರೆ ಬೇರೆ. ಮತ್ತೆ ಇದಕ್ಕೆ ಬಿಟ್ಟು ರೋಸ್ಟರ್ ಪದ್ಧತಿ ಅದು ಎಲ್ಲವನ್ನ ಏನು ಸರ್ಕಾರದ ಪ್ರಕಾರ ಇದಾಗುತ್ತೆ. ಒಂದು ಒಂದು ಕರೆ ಇದೆ. ಹಲೋ, ಹಲೋ ಸರ್, ನಮಸ್ತೆ ಸರ್, ನಾ ಮಂಜುನಾಥ್ ಅಂತ ಸರ್. ಮಂಜುನಾಥ್ ಅವ್ರು ಕೇಳಿ, ಪ್ರಶ್ನೆ ಕೇಳಿ. ಎಲ್ಲಿಂದರಿ? ಲಿಂಗಸೂರ್ ತಾಲೂಕು ಗುರುಗುಂಟದಿಂದ ಮಾತಾಡೋದು ಸರ್. ಹಾ, ಕೇಳ್ರಿ, ಪ್ರಶ್ನೆ ಕೇಳ್ರಿ ಸರ್. ಈಗ ಬಿ ಎಸ್ ಸಿ ಅಗ್ರಿ ಒಳಗ ಪೇಮೆಂಟ್ ಸೀಟ್ ಅದು ಸಿಗ್ತದ ಅಂತಂದ್ ಸರ್, ವಿತ್ ಕನ್ಸಿಡರ್ ಕೆಇ ರ್ಯಾಂಕಿಂಗ್ ಇಡ್ಕೊಂಡು ಸರ್. ಇವಾಗ 50,000-30,000 ಬಂದ್ರೆ ಸರ್, ಇವಾಗ ಇಂಜಿನಿಯರಿಂಗ್ ಯಾವ ತರ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಬರ್ತೈತಲ್ ಸರ್, ಆ ತರ ಬಿ ಎಸ್ ಸಿ ಅಗ್ರಿ ಸಿಗ್ಬೋದಾ ಅಂತ. ಡಾಕ್ಟರ್ ಪಾಟೀಲ್ ಹೇಳಿ. ಬಿ ಎಸ್ ಸಿ ಅಗ್ರಿನಲ್ಲಿ ಎನ್ ಆರ್ ಐ ಕೋಟಾ ಅಂತ ಹೇಳಿದೆ, ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ ಅಥವಾ ಆದಿವಾಸಿ ಭಾರತೀಯರಾಗಿರ್ಬೋದು ಅಥವಾ ಅವರ ಸಂಬಂಧಕರಿಗೂ ಇರಬಹುದು, ಅದು ಎಲ್ಲರಿಗೂ ಕೂಡ ಒಂದು ಬರುವಂತ ಸಾಧ್ಯತೆ ಇದೆ. ಆ ಒಂದು ಅದನ್ನೇ ಮ್ಯಾನೇಜ್ಮೆಂಟ್ ಅಂತ ಸಪರೇಟ್ ನಮ್ಮಲ್ಲಿ ಇರೋದಿಲ್ಲ. ಇದು ಒಂದು ಇನ್ಸ್ಟಿಟ್ಯೂಷನಲ್ ಫೀ ಅಂತಲೇ ನಾವು ಎನ್ ಆರ್ ಐ ಕೋಟಾದಡಿ ತಗೊಳ್ತೀವಿ. ಪ್ರತಿ ವಿದ್ಯಾರ್ಥಿಗೆ $5,000 ಪ್ರತಿ ವರ್ಷ ಕಟ್ಟಬೇಕಾಗ್ತದೆ. ಇದು ಇದರ ಜೊತೆಗೆ ಮತ್ತೆ ಫೀಸ್ ಬೇರೆ ಇರ್ತದೆ, ಏನು 20,000-25,000 ರೂಪಾಯಿ ಪ್ರತಿ ಸೆಮೆಸ್ಟ್ರು ಫೀಸ್ ಇರ್ತದೆ. ಮತ್ತೆ ತಾವೇನಾದರೂ ಹಾಸ್ಟೆಲ್ಗೆ ಸೇರಿಸಬೇಕಾದ್ರೆ ಅದು ತಿಂಗಳಿಗೊಂದು 3,000-3,500 ರೂಪಾಯಿ ಹಾಸ್ಟೆಲ್ ಫೀಸ್ ಬರ್ತದೆ. ಇದು ಕೂಡ ನಮ್ಮಲ್ಲಿ ಇದೆ. ಇದು ಅಂದ್ರೆ ಸರ್ ಓವರ್ ಆಲ್ ಫೋರ್ ಇಯರ್ ಕೋರ್ಸ್ ಎಷ್ಟ್ ಆಗ್ಬೋದು ಸರ್? ಅದ ನಮ್ಮ ರೂಪಿ ಒಳಗೆ ಹೇಳಿದ್ರೆ ಸರ್ ಅಂದ್ರೆ ನೋಡ್ರಿ ಈಗ $5,000 $5,000 ಅಂದ್ರೆ ನಾಲ್ಕು ಲಕ್ಷ ಆಗತ್ತೆ ನಿಮ್ಗೆ ವರ್ಷಕ್ಕೆ, ಪ್ರತಿ ವರ್ಷ ನಾಲ್ಕು ಲಕ್ಷ 16 ಲಕ್ಷ ಅದೇ ಆಗುತ್ತೆ. ಆಮೇಲೆ ಇವು ಇನ್ನೊಂದು ಎರಡು ಲಕ್ಷ 2.5 ಲಕ್ಷ ಬರ್ಬೋದು. 18-19 ಲಕ್ಷದವರೆಗೂ ತಮ್ಗೆ ಖರ್ಚಾಗ್ತದೆ ಈ 4 ವರ್ಷ ಡಿಗ್ರಿ ಪ್ರೋಗ್ರಾಮ್ ಮುಗಿಸ್ಲಿಕ್ಕೆ. ಅಂದ್ರೆ ಸರ್ ಡಿಪೆಂಡ್ ಆನ್ ಯೂನಿವರ್ಸಿಟಿ ಇರ್ತದೆ ಸರ್. ಇವಾಗ ಧಾರವಾಡ, ರಾಯಚೂರು, ಇದ ಬೆಂಗಳೂರು ಇದೆ ಅಲ್ಲ ಸರ್, ಅವು ಯೂನಿವರ್ಸಿಟಿ ಮ್ಯಾಗ ಡಿಪೆಂಡ್ ಆಗುತ್ತೆ ಸರ್? ಓವರ್ ಆಲ್ ಕರ್ನಾಟಕ ಎಲ್ಲ ಸೇಮ್ ಇರುತ್ತೆ ಸರ್? ಇಲ್ಲ ಇಲ್ಲ, ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಇದೆ. ನಮ್ಮ ಯೂನಿವರ್ಸಿಟಿಗೆ $5,000 ಇದೆ, ಬೆಂಗಳೂರಲ್ಲಿ $8,000 ಇದೆ, ಧಾರವಾಡದಲ್ಲಿ ಅವರಲ್ಲಿ $6,000 ಧಾರವಾಡಕ್ಕೆ ತಗೊಳ್ತಾರೆ, $5,000 ಬಿಜಾಪುರಕ್ಕೆ ತಗೊಳ್ತಾರೆ. ಅಲ್ಲೇ ವಿದಿನ್ ದ ಯೂನಿವರ್ಸಿಟಿನಲ್ಲೇ ಮತ್ತೆ ಕ್ಯಾಂಪಸ್ಗೆ ವೇರಿಯೇಷನ್ ಇದೆ. ಬಟ್ ನಮ್ಮಲ್ಲಿ ಏನಿಲ್ಲ, ನಾವು ರಾಯಚೂರಲ್ಲಾಗಲಿ, ಭೀಮರಾಯನಗುಡಿಯಲ್ಲಾಗಲಿ, ಕಲಬುರಗಿಯಲ್ಲಾಗಲಿ, ಎಲ್ಲೇ ತಮಗೆ ಸೀಟ್ ಕೊಟ್ಟರು ಕೂಡ $5,000 ನಮ್ಮ ವಿಶ್ವವಿದ್ಯಾಲಯದಿದೆ. ಅಂದ್ರೆ ಸರ್ ನಿಮ್ದು ಅಗ್ರಿ ಒಳಗೆ ಯಾವ್ದಾದ್ರು ತಗೊಳ್ಳಿ ಸರ್, ಇವಾಗ ಫಿಶ್ರಿಕಲ್ಚರ್, ಹಾರ್ಟಿಕಲ್ಚರ್ ಈ ತರದ ಸಬ್ ಕೋರ್ಸ್ ತಗೊಂಡ್ರು ಅಷ್ಟೇ ಸೇಮ್ ಫೀಸ್ ಅಂತ? ಹಾ ಹಾ, ಸೇಮ್ ಫೀಸ್. ಆ ಯೂನಿವರ್ಸಿಟಿ ಎಷ್ಟು ಇರ್ತದೆ ಆ ಯೂನಿವರ್ಸಿಟಿದಾಗ ಯಾವ ನಂಬಲ್ಲಿ ಈಗ ಬಿಟೆಕ್ ಅಗ್ರಿ ಇಂಜಿನಿಯರಿಂಗ್ ಆಗಲಿ ಅಥವಾ BSc ಅಗ್ರಿ ಆಗಲಿ $5,000 ಇದೆ. ಮತ್ತೆ ಬಾಗಲಕೋಟ್ನವ್ರದ್ದು ಒಂದು ಸ್ವಲ್ಪ ಕಡಿಮೆ ಇದೆ, ತೋಟಗಾರಿಕೆ ಕಡಿಮೆ ಇದೆ, $4,000 ಇದೆ ಅಲ್ಲಿ ತೋಟಗಾರಿಕೆ. ಯಾಕಂದ್ರೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ನವ್ರು ಮಾಡ್ತಾರೆ, ಅದು $4,000 ಇದೆ. ಈಗ ಬೆಂಗಳೂರಲ್ಲಿ ಎಲ್ಲದಕ್ಕೂ $8,000 ಇದೆ, ಧಾರವಾಡದಲ್ಲಿ ಎಲ್ಲದಕ್ಕೂ $6,000 ಇದೆ. ಒಳ್ಳೆಯದು, ಮಂಜುನಾಥ್ ಕರೆ ಮಾಡೋದಕ್ಕೆ ಧನ್ಯವಾದ. ಡಾಕ್ಟರ್ ವೀರೇನ್ಗೌಡ್ರೆ, ಈಗ BSc ಅಗ್ರಿ ಪ್ರವೇಶವನ್ನು ಪಡೆದಂಥ ವಿದ್ಯಾರ್ಥಿಗಳು, ಡ್ಯೂರೇಷನ್ 4 ವರ್ಷ ಕೋರ್ಸ್ ಅದು, ಹೇಗೆ ಅಲ್ಲಿಗೆ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಹೇಗಿರ್ತವೆ? ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ತೆಗೆದುಕೊಂಡ ಹಾಸ್ಟೆಲ್ ಫೆಸಿಲಿಟಿ ಇರ್ಬೋದು, ಬೇರೆ ಬೇರೆ ಸೌಲಭ್ಯಗಳು ಹೇಗದವಂತೀರಿ? ಹೌದು, ಈಗ ತಾವು ಹೇಳಿದಂಗೆ ಇದು ತುಂಬ ಮುಖ್ಯವಾದದ್ದು. ಯಾಕೆಂದರೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಬರ್ತಿರುವಂಥವರು ಸಾಕಷ್ಟು ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳೇ ಹೆಚ್ಚು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬಗ್ಗೆ ಹೇಳಬೇಕಂದ್ರೆ, ನಮ್ಮಲ್ಲಿ ಯಾವುದೇ ವಿದ್ಯಾರ್ಥಿಗಳು ಬಂದರೂ ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹಾಸ್ಟೆಲ್ ಸೌಲಭ್ಯ ಇರ್ತದೆ, ಊಟ ವಸತಿ ಸೌಕರ್ಯಗಳು, ವಿದ್ಯಾರ್ಥಿನಿಯರಿಗೆ ಸಪರೇಟ್ ಹಾಸ್ಟೆಲ್ಗಳು ಇರ್ತವೆ, ವಿದ್ಯಾರ್ಥಿಗಳಿಗೆ ಸಪರೇಟ್ ಹಾಸ್ಟೆಲ್ಗಳಿದ್ದಾವೆ, ಕಾಲೇಜು ಒಂದೊಂದು ಕಾಲೇಜಿಗೆ ತಕ್ಕಂಗೆ ಅದಕ್ಕೆ ಬೇರೆ ಬೇರೆ ಹಾಸ್ಟೆಲ್ಗಳನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ಅದರಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಅಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಕಡೆಯೂ ಆಲ್ಮೋಸ್ಟ್ ನಾವು ಹುಡುಗರಲ್ಲೇ ಡಿವೈಡಿಂಗ್ ಸಿಸ್ಟಮ್ ಅಂತೇಳಿ ಮಾಡ್ಕೊಂಡಿರ್ತಾರೆ, ಅವ್ರದೇ ಆದ ಮೆಸ್ಸು, ಅವರೇ ದವಸ ಧಾನ್ಯಗಳನ್ನ ಅವ್ರದೇ ಒಂದು ಕಮಿಟಿ ಮಾಡ್ಕೊಂಡಿರ್ತಾರೆ, ಅವ್ರ ದವಸ ಧಾನ್ಯಗಳನ್ನ ಅವರೇ ತಂದುಕೊಂಡು ಎಲ್ಲನೂ ಖರ್ಚುಗಳನ್ನ ಅವರೇ ಮಾಡಿಕೊಂಡು ಅದರಲ್ಲಿ ಡಿವೈಡ್ ಮಾಡಿಕೊಂಡು ಪ್ರತಿ ವರ್ಷದಲ್ಲಿನೂ ಪ್ರತಿ ತಿಂಗಳಲ್ಲಿ ಕೂಡ ಅದನ್ನು ಡಿವೈಡ್ ಮಾಡಿ ಬರುವಂಥ ಮೆಸ್ ಬಿಲ್ಲನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅದನ್ನು ಪೇಮೆಂಟ್ ಮಾಡಬೇಕಾಗ್ತದೆ. ಈ ಥರದ ಹಾಸ್ಟೆಲ್ ವ್ಯವಸ್ಥೆ ಇದೆ, ಮತ್ತು ಒಳ್ಳೆಯ ಲೈಬ್ರರಿ ವ್ಯವಸ್ಥೆ ಕೂಡ ಇದೆ ರಾಯಚೂರಿನಲ್ಲಿಯೇ. ನಾವು ಹೇಳ್ಬೋದು ಒಂದು ಅತ್ಯುನ್ನತವಾದಂಥ ಲೈಬ್ರರಿ ಡಿಜಿಟಲ್ ಮಾಡಿದ್ದೀವಿ, ಈಗ ಡಿಜಿಟೈಸ್ಡ್ ಲೈಬ್ರರಿ ಇದೆ ನಮ್ಮಲ್ಲಿ. ಸೊ ಲೈಬ್ರರಿ ವ್ಯವಸ್ಥೆ ಇದೆ, ಮತ್ತು ಇನ್ನಿತರ ಎಲ್ಲ ನಮ್ಮಲ್ಲಿ ನಮ್ಮ ಕ್ಯಾಂಪಸ್ನಲ್ಲಿ ಆಗ್ಬೋದು, ಬೇರೆ ನಮ್ಮ ವಿಶ್ವವಿದ್ಯಾಲಯದ ಬೇರೆ ಕ್ಯಾಂಪಸ್ಗಳಲ್ಲಿ ನಾವು ಆಸ್ಪತ್ರೆ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಪರಿಣಿತ ವೈದ್ಯರನ್ನು ಇದ್ದಾರೆ, ಯಾವುದೇ ಸಣ್ಣ ಪುಟ್ಟ ರೋಗ ರುಜಿನಿ ಬಂದರೆ ವಿದ್ಯಾರ್ಥಿಗಳು ಯಾವುದೇ ಕಾಸು ಖರ್ಚಿಲ್ಲದೇನೆ ಫ್ರೀಯಾಗಿ ಅವರು ಅಲ್ಲಿ ಬಂದು ತೋರಿಸ್ಕೊಂಡು ಅದರ ಒಂದು ಆ ಥರದ ವ್ಯವಸ್ಥೆಯನ್ನು ಕೂಡ ನಮ್ಮ ಎಲ್ಲ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಕ್ಕೆ ಮಾಡ್ಕೊಂಡಿದ್ದೀವಿ. ಡಾಕ್ಟರ್ ಪಾಟೀಲ್ರಿಗೆ ಒಬ್ಬ ವಿದ್ಯಾರ್ಥಿ ಕೆ ಎ ಮುಖಾಂತರ ಸೀಟನ್ನು ಪಡ್ಕೋತಾನೆ, BSc ಅಗ್ರಿಗೆ ಅವನಿಗೆ ಸೀಟ್ ಅಲೋಕೇಶನ್ ಆಗುತ್ತೆ, ನೀವು ಯಾವುದೋ ಒಂದು ಕಾಲೇಜಿಗೆ ಆಗ್ಬೋದು ಅಥವಾ ರಾಯಚೂರು ಕಾಲೇಜಿಗೆ ಆತಂತ ತಿಳ್ಕೊಳ್ಳೋಣ. ಅವ ಅಡ್ಮಿಷನ್ ಪ್ರೊಸೀಜರ್ ಏನು ನಿಮ್ಮಲ್ಲಿಗೆ, ಯಾವ ರೀತಿ ಬಂದು ಏನೇನು ಡಾಕ್ಯುಮೆಂಟ್ ತಂದು ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ? ಇವು ಮೊದಲೇ ಎಲ್ಲ ಆನ್ಲೈನಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಎಲ್ಲವೂ ಆಗಿರ್ತದೆ. ಆಗಿದ ನಂತರ ಅವು ಏನೇನು ಡಾಕ್ಯುಮೆಂಟ್ಸ್ಗಳು ಅಲ್ಲಿ ಹಚ್ಚಿರ್ತಾರೆ ಅವು ಎಲ್ಲವನ್ನು ನಾವು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅವರು ಅಲಾಟ್ ಮಾಡಿ ಇಂಥ ಕಾಲೇಜ್ಗೆ ಕೆ ಇನೇ ಅಲಾಟ್ ಮಾಡಿಬಿಡ್ತಾರೆ, ಅಲಾಟ್ಮೆಂಟ್ ಆರ್ಡರ್ ಕೊಡ್ತಾರೆ, ಆರ್ಡರ್ ಕೊಡ್ತಾರೆ. ಈಗ ರಾಯಚೂರು ಕಾಲೇಜ್ಗೆ ನಿಮ್ಗೆ ಇದೇ ಹೋಗಿ ನೀವು ಅಲ್ಲಿನ್ನೆಲ್ಲ ತೋರಿಸಿ ಅಲ್ಲಿ ಜಾಯ್ನ್ ಆಗಿ ಅಂತ ಅವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಅವರು ಇಲ್ಲಿ ಬಂದಾಗ ನಾವು ಎಲ್ಲಾನು ವೆರಿಫಿಕೇಶನ್ ಮತ್ತೆ ಮಾಡಲಾಗ್ತದೆ. ಮಾಡಲಾಗಿ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲವೂ ಕರೆಕ್ಟ್ ಇದ್ದಾಗ ಅವರಿಗೆ ಒಂದು ಅಡ್ಮಿಷನ್ ನಾವನ್ನು ಮಾಡಿಸಿ ಫೀಸ್ ಅದೆಲ್ಲ ಅಲ್ಲೇ ಕಟ್ಟಿರ್ತಾರ ಅವ್ರು. ಫೀಸ್ ಇಲ್ಲೇನ್ ಕಟ್ಟಿರೋದಿಲ್ಲ, ಅಲ್ಲೇ ಕೆಇದಾಗೆ ಕಟ್ಟಿ ಬಂದಿರ್ತಾರೆ. ಇಲ್ಲಿ ಜಸ್ಟ್ ನಾವು ಪ್ರವೇಶ ಮಾಡಿಕೊಂಡು ಅವರಿಗೆ ನಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ನಾಗೆ ಬಂದಿದ್ದನ್ನು ನಾವು ಲಾಸ್ಟ್ ಡೇಟ್ ಅವರಿಗೂ ಕೊಟ್ಟಿರ್ತಾರೆ. ಆ ಡೇಟ್ ಆದಮೇಲೆ ಇಷ್ಟು ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರವೇಶ ಪಡೆದಿದ್ದಾರೆ ಅಂತ ನಾವು ಕೆಇಗೆ ತಿಳಿಸಿದಾಗ ಮತ್ತೆ ಅವ್ರು ಸೆಕೆಂಡ್ ರೌಂಡನ್ನು ಪ್ರಾರಂಭ ಮಾಡ್ತಾರೆ. ಹೇಗೆ ಇಲ್ಲಿ ಬಿ ಎಸ್ ಸಿ ಕೃಷಿ ಪದವಿಯಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಹಿಂಗೆಲ್ಲ ಆಗ್ತಾ ಇರುತ್ತಾ ಪ್ರತಿ ವರ್ಷನು? ಹಾಂ, ಪ್ರತಿ ವರ್ಷ ಮೂರು ರೌಂಡ್ ಅಂತೂ ಮಾಡೇ ಮಾಡ್ತಾರೆ. ಮೂರು ರೌಂಡಲ್ಲಿ ಸೀಟ್ ಉಳಿದಿರ್ತವೆ, ಸೀಟ್ ಉಳಿದಿರ್ತವೆ. ಉಳಿದಿದ್ದನ್ನು ಅವರು ನಾಲ್ಕು ರೌಂಡನ್ನು ಮಾಡಿ ಅಂತ ನಾವು ಪ್ರತಿ ಸಾರಿ ಕೇಳ್ಕೊಳ್ತಾನೆ ಇದ್ದೀವಿ. ಹೋದ ಸಾರಿನೂ ಕೇಳ್ಕೊಂಡ್ವಿ, ಆದರೂ ಅವರು ಮೂರೇ ರೌಂಡ್ಗೆ ನಿಲ್ಲಿಸಿ ನಾಲ್ಕನೇ ರೌಂಡ್ ಇಲ್ಲ, ನಿಮ್ಮ ಇವುಗಳನ್ನು ಸೀಟ್ಗಳನ್ನು ಏನೇನು ಉಳಿದ್ರೆ ನೀವೇ ಮಾಡಿಕೊಡ್ರಿ ಅಂತ ಹೇಳಿದ್ದಕ್ಕೆ ನಾವು ಕಾಮನ್ ಆಗಿ ಬೆಂಗಳೂರು ಈಗ ಒಂದೊಂದು ಯೂನಿವರ್ಸಿಟಿನವರು ಒಬ್ಬೊಬ್ಬರು ಸಪ್ರೇಟ್ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳು ಇಲ್ಲಿಗೆ ಬರಬೇಕು, ಮತ್ತೆ ಇಲ್ಲಿ ಸಿಗಲಿಲ್ಲ ಅಂದರೆ ಧಾರವಾಡಕ್ಕೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ಕಾಮನ್ ಆಗಿ ಬೆಂಗಳೂರಲ್ಲಿ ಜಿ ಕೆ ವಿಕೆನಲ್ಲೇನೆ ಅಲ್ಲೇ ಓಪನ್ ಕೌನ್ಸಿಲಿಂಗ್ ಮಾಡಿ ಅಲ್ಲೇನ ಎಲ್ಲ ವಿಶ್ವವಿದ್ಯಾಲಯದ ಕುಲಸಚಿವರು ಇರ್ತಾರೆ, ಮತ್ತೆ ಬೇರೆ ಬೇರೆ ಎಲ್ಲ ಅಧಿಕಾರಿಗಳು ಇದ್ದು ಅಲ್ಲೇನೆ ಅವ್ರಿಗೆ ಫೀಸ್ ಕಟ್ಕೊಂಡು ಎಲ್ಲ ಉಳಿದಂತ ಸೀಟ್ಗಳು ಮಾಪ್ ಅಪ್ ರೌಂಡ್ ಅಲ್ಲಿ ಅಲ್ಲಿ ನೇರವಾಗಿ ಅಲೋಕೇಶನ್ ಮಾಡಿ ಅಲ್ಲೇ ಫೀಸ್ ತಗೊಂಡು ಸಿಇಟಿ ರ್ಯಾಂಕಿಂಗ್ ಮೇಲೆ ಆಗುತ್ತೆ. ಅದಕ್ಕಾಗುತ್ತೆ ಸೇಮ್ ಸಿಇಟಿ ರ್ಯಾಂಕಿಂಗ್ ನಲ್ಲೇನೆ ಆಗುತ್ತೆ. ಈಗ ಬಹಳಷ್ಟು ಮಂದಿ NRI ಸೀಟ್ ಬಗ್ಗೆ ಎನ್ಕ್ವೈರಿ ಅನ್ನ ಮಾಡ್ತಿರ್ತಾರೆ, ಏನ್ ಸರ್ ಇದು NRI ಸೀಟು, ಹೇಗೆ ನಾವು ಅಡ್ಮಿಷನ್ ತಗೋದ ಡೈರೆಕ್ಟ್ ಆಗಿ ಹೋಗಿ ಅಂತಕ್ಕಂಥ ವಿಚಾರ. ಈ ಸಲ ಏನು ಬದಲಾವಣೆ ಆಗಿದೆ, ವರ್ಷ ಪ್ರತಿ ವರ್ಷನೂ PUC ಪರ್ಸೆಂಟೇಜ್ ಮೇಲೆ ತಗೋತಾ ಇದ್ರು, ಸಿಇಟಿ ಬರೀದು ಬೇಕಾಗಿಲ್ಲ ಅಂತೇಳಿ, ಈ ಸಲ ಏನು ಬದಲಾವಣೆ ಆಗಿದೆ ಹೇಗೆ? ಈ ಸಲ ಈಗ NRI ಅಂತಂದ್ರೆ ಪ್ರತಿಯೊಂದು ಯೂನಿವರ್ಸಿಟಿನವರು ಅವರು ವೆಬ್ಸೈಟ್ ನಲ್ಲಿ ನೋಟಿಫಿಕೇಶನ್ ಹಾಕ್ತಾರೆ, ನೋಟಿಫಿಕೇಶನ್ ಸಪರೇಟ್ ಬರುತ್ತೆ, ಆಯಾ ವಿಶ್ವವಿದ್ಯಾಲಯದಿಂದ ಸಪರೇಟ್ ಆಗಿ ನೋಟಿಫಿಕೇಶನ್ ಹಾಕ್ತಾರೆ. ಅಲ್ಲಿ ಯಾವ್ಯಾವ ಸರ್ಟಿಫಿಕೇಟ್ಗಳನ್ನು ಹಚ್ಚಬೇಕು, ಮತ್ತು ಈಗ NRI ಅಂದರೆ ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ, ಅದಕ್ಕೂ ಒಂದು ಸಪರೇಟ್ ಅಂಡರ್ಟೇಕಿಂಗ್ ಇರ್ತದೆ, ಅದಕ್ಕೂ ಕೆಲವೊಂದು ಸರ್ಟಿಫಿಕೇಟ್ಗಳು ಇರ್ತವೆ, ಅವೆಲ್ಲವನ್ನು ನಾವು ವೆಬ್ಸೈಟ್ ನಲ್ಲಿ ಮಾದರಿ ಬಿಟ್ಟಿರ್ತೀವಿ. ಅದನ್ನೆಲ್ಲ ಅವರು ಫಿಲಪ್ ಮಾಡಿಕೊಂಡು ಬಂದಾಗ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಕೌನ್ಸಿಲಿಂಗ್ ನಾರ್ಮಲಿ ಫಿಸಿಕಲ್ ಕೌನ್ಸಿಲಿಂಗೇ ಮಾಡ್ತೀವಿ. ಮಾಡಿದಾಗ ಅಲ್ಲಿ ಬಂದು ಅವೆಲ್ಲವನ್ನ ಅವರ ವೆರಿಫಿಕೇಶನ್ ಮಾಡಿ ಅವರಿಗೆ ನಾವು ಸೀಟನ್ನು ಸ್ಪೆಷಲ್ ಡಾಕ್ಯುಮೆಂಟ್ ಒಂದು ಸ್ವಲ್ಪ NRI ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ ಈಗ ಯಾರಾದ್ರು ಫಾರಿನ್ ಅಲ್ಲಿ ಇದ್ದವ್ರದ್ದು ಒಂದು ಅವ್ರದ್ದು ಇದು ಪಾಸ್ಬುಕ್ ಮತ್ತೆ ಅಲ್ಲಿ ಪಾಸ್ಪೋರ್ಟ್ ಆಕ್ಚುಲಿ ಪಾಸ್ಪೋರ್ಟ್ ಅವು ಎಲ್ಲ ರೆಸಿಡೆಂಟ್ ಲೆಟರ್ ಅವೆಲ್ಲ ಇರ್ತವೆ, ಅವನ್ನೆಲ್ಲ ಕೊಡಬೇಕಾಗ್ತದೆ. ಅಂಡ್ ಅವರು ಅಂಡರ್ಟೇಕಿಂಗ್ ಕೊಡಬೇಕು, ಜೆರಾಕ್ಸ್ ಕಾಪಿಗಳು ಕೊಟ್ಟರು ನಡೀತದೆ, ಬಟ್ ಅವರು ಅಂಡರ್ಟೇಕಿಂಗು ಕೊಡಬೇಕಾಗ್ತದೆ. ನಾವು ಈ ವಿದ್ಯಾರ್ಥಿನ ನಾನು ಸ್ಪಾನ್ಸರ್ ಮಾಡ್ತಿದ್ದೀನಿ ಅಂತ, ನಾನು ಕಟ್ತೀನಿ. ಒಂದು ವೇಳೆ ಮಕ್ಕಳು ಇದ್ದಿದ್ದಿಲ್ಲ, ಅವ್ರ ಮಗ ಸ್ವಂತ ಮಗ ಅಲ್ಲದೆ ಇದ್ರು ಅವ್ರ ಸಂಬಂಧಿಕರು ಕೂಡ ಇದಕ್ಕೆ ಅರ್ಹರು ಇರ್ತಾರೆ, ಅವರು ಒಂದು ಅಂಡರ್ಟೇಕಿಂಗ್ ಕೊಡಬೇಕಾಗ್ತದೆ. ಆ ಅಂಡರ್ಟೇಕಿಂಗ್ ಮೇಲೆ ನಾವು ಸೀಟನ್ನು ಅಲೋಕೇಟ್ ಮಾಡ್ತೀವಿ. ಎಷ್ಟು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಸೀಟ್ ಇದಾವೆ NRI ಕೋಟಾ ಸೀಟ್ಗಳು? ಬಿ ಎಸ್ ಸಿ ಅಗ್ರಿಗೆ 15% ಅಂತಂದ್ರೆ ಈಗ ನಮ್ಮ ನಾಲ್ಕು ಮಹಾವಿದ್ಯಾಲಯಗಳಿದಾವೆ, ಒಂದು 48 ಸೀಟನ್ನು ನಾವು ತಗೊಳ್ತೀವಿ NRI ಕೋಟಾ. NRI ಕೋಟಾದಲ್ಲಿ ಅಂದ್ರೆ ಓಪನ್ ಕಾಂಪಿಟೇಷನ್ ಫಾರ್ ಬಿ ಎಸ್ ಸಿ ಅಗ್ರಿಗೆ ಒಂದು ನಾಲ್ಕರಿಂದ ಮೂರರಿಂದ ನಾಲ್ಕು ಬಿಟೆಕ್ ಅಗ್ರಿ ಇಂಜಿನಿಯರಿಂಗ್. ಕೊನೆಯದಾಗಿ ವೇಳೆ ಆಗ್ತಾ ಇದೆ, BSc ಪದವಿಯನ್ನು ಮುಗಿಸಿದ ಮೇಲೆ ಯಾವ ರೀತಿ ಅವಕಾಶ ಇರೋದು, ಒಂದು 2 ನಿಮಿಷದಲ್ಲಿ? BSc ಪದವಿ ಮುಗಿಸಿದ ಮೇಲೆ ಬಹಳಷ್ಟು ಅವಕಾಶ ಇದೆ. ಅವರು ಸ್ನಾತಕೋತ್ತರ ಪದವಿಗೆ MSc PhD MSc ಮಾಡ್ಲಿಕ್ಕೆ ಬರ್ತಾರೆ, ಆಮೇಲೆ PhD ಮಾಡ್ಬೋದು, ARS ಎಕ್ಸಾಮ್ ICR ಮುಖಾಂತರ ಸೈಂಟಿಸ್ಟ್ ಪರೀಕ್ಷೆಗಳನ್ನು ಬರೆದು ಸೈಂಟಿಸ್ಟ್ ಆಗ್ಬೋದು, ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬರಬಹುದು. ಈಗ ನಮ್ಮ ಕೃಷಿ ಒಂದು ವಿಭಾಗದಲ್ಲಿ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು, ಅಗ್ರಿಕಲ್ಚರ್ ಆಫೀಸರು, ಮತ್ತು ADA ಈ ಥರ ಆಗಿ ಹೋಗ್ಬೋದು. ಮತ್ತು ಬ್ಯಾಂಕ್ಗಳಲ್ಲೂ ಕೂಡ ಅವರಿಗೆ ಅವಕಾಶ ಇದೆ, ಬ್ಯಾಂಕ್ ಪರೀಕ್ಷೆಗಳನ್ನು ಬರೆದು ಅಲ್ಲಿ ಫೀಲ್ಡ್ ಆಫೀಸರ್ಸ್ ಆಗ್ಬೋದು. ಅದು ಅಲ್ಲದೇ ಮತ್ತೆ ಪ್ರೈವೇಟ್ ಕಂಪನಿನಲ್ಲೂ ಕೂಡ ಬಹಳಷ್ಟು ಅವಕಾಶ ಇದೆ. ನಮ್ಮ BTech ಅಗ್ರಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇವತ್ತು ಜೈನ್ ಇರಿಗೇಷನ್ ಆಗಿರ್ಬೋದು, ನೆಪ್ಟಾಫಿಮ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ಬಹಳಷ್ಟು ಅವಕಾಶಗಳಿವೆ, ಅಲ್ಲಿ ಹೋಗ್ಬೋದು. IAS IPS ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೆದು ಸಾಕಷ್ಟು ಅವಕಾಶಗಳಿದಾವೆ, ಬಹಳಷ್ಟು ಅವಕಾಶ. BTech ಪದವಿಯನ್ನು ಮುಗಿಸಿದಂಥವ್ರಿಗೆ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? BTech ಪದವಿ ಬಹಳಷ್ಟು ಇತ್ತೀಚೆಗೆ ಬಹಳಷ್ಟು ಆಸಕ್ತಿ ತೋರಿಸಿದೆ ಬರಲಿಕ್ಕೆ. ಈಗ ತಮ್ಗೆಲ್ಲ ಗೊತ್ತಿದ್ದಂಗೆ ಈಗ ಮುಂದಿನ ದಿನಗಳಲ್ಲಿ ನಾವು ರೈತರ ಖರ್ಚು ವೆಚ್ಚ, ಹೊಲದಲ್ಲಿರೋ ಖರ್ಚು ವೆಚ್ಚ ಕಡಿಮೆ ಮಾಡಿ ಅವರ ಇನ್ಕಮ್ ಜಾಸ್ತಿ ಮಾಡೋದು ಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಕೃಷಿಯಲ್ಲಿ ಯಾಂತ್ರೀಕರಣ ತುಂಬಾ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರವು ಕೂಡ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾ ಇದೆ. ಈಗ ನೋಡಿದ್ರೆ ನಮ್ಮ